ನಿರ್ವಹಣೆ ಆಗಿರ್ಲಿ ಅದರ ಒಂದು ಅಭಿವೃದ್ಧಿ ಆಗಿರ್ಲಿ ಯಾವ ರೀತಿಯಿಂದ ಇವರು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಹೇಳಿ ಕಿರುಪರಿಚಯದೊಂದಿಗೆ. ನಮಸ್ಕಾರ, ನಾನು ಶ್ರೀಹರ್ಷ ಅಂತೇಳಿ. ನಾನು ತಳಿ ಸಂವರ್ಧನೆ ಅಂದ್ರೆ ಹೊಸ ತಳಿಗಳ ಅಭಿವೃದ್ಧಿ ಆ ವಿಭಾಗ ಅಂದ್ರೆ ಸಸ್ಯ ಸಂವರ್ಧನೆ ಮತ್ತು ಅನುವಂಶೀಯ ವಿಭಾಗದಲ್ಲಿ 2012 ಈಚೆಗೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಮ ವಿಭಾಗದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕಾಫಿಯಲ್ಲಿ ಹೊಸ ತಳಿಗಳ ಅಭಿವೃದ್ಧಿ, ಅದು ರೋಬಸ್ಟ್ ಇರ್ಬೋದು ಅರಬಿಕ ಇರ್ಬೋದು ಯಾವುದೇ ಇದರಲ್ಲಿ ಹೊಸ ತಳಿಗಳ ಅಭಿವೃದ್ಧಿ ಮೇಲೆ ನಾವು ವರ್ಕ್ ಮಾಡ್ತೀವಿ. ಇದರಲ್ಲಿ ಮುಂಚೆಯಿಂದ ನಮ್ಗೆ 1925 ಈಚೆಗೆ ಈ ನಮ್ಮ ಡಿವಿಜನ್ ನಮ್ಮ ವಿಭಾಗ ತುಂಬಾ ಅರೇಬಿಕದಲ್ಲಿ ಕಾಫಿ ಲೀಫ್ ರಸ್ಟ್ ಅಂತ ಹೇಳ್ತಾರೆ ಅದ್ರ ಮೇಲೆ ನಮ್ಮ ತುಂಬಾ ಕೆಲಸನ ಮಾಡಿದೆ. ಅದಕ್ಕೋಸ್ಕರ ಅದರ ವಿರುದ್ಧವಾಗಿ ರೆಸಿಸ್ಟೆನ್ಸ್ ಪ್ಲಾಂಟ್ಗಳು ಅಂತಂದ್ರೆ ನಿರೋಧಕ ಪ್ಲಾಂಟ್ಗಳು ಅರೇಬಿಕದಲ್ಲಿ 13 ತಳಿಗಳನ್ನ ನಾವು ಸಂಶೋಧನೆ ಮಾಡಿ ರೈತರಿಗಾಗಿ ಕೊಟ್ಟಿದ್ದೇವೆ. ಸೊ ಇದರಲ್ಲಿ ಮೇಜರ್ ಆಗಿ ಬಂದು ನಮ್ಗೆ ಈಗ ಪ್ರಚಲಿತವಾದಂತ ತಳಿಗಳು ಅಂತಂದ್ರೆ ಈಗ ರೀಸೆಂಟ್ ಆಗಿ ಬಂದಿರುವಂತ ಚಂದ್ರಗಿರಿ ಇರ್ಬೋದು, ಅದಕ್ಕಿಂತ ಮುಂಚೆ ಬಂದಂತ ಸೆಲೆಕ್ಷನ್ 9 ಇರ್ಬೋದು, ಸೆಲೆಕ್ಷನ್ 6 ಇರ್ಬೋದು, ಆ ಸೆಲೆಕ್ಷನ್ 5B ಇರ್ಬೋದು, 5A ಇರ್ಬೋದು, ಅಥವಾ ಮೊದಲನೇದಾಗಿ ಬಂದಂತ S795 ಇರ್ಬೋದು, ಇವತ್ತಿಗೂ ಚಾಲ್ತಿಯಲ್ಲಿರುವಂತ ವೆರೈಟಿಗಳಾಗಿದ್ದಾವೆ. ಸೊ ಈ ವೆರೈಟಿಗಳನ್ನ ಮೇಜರ್ ಆಗಿ ನಾವು ಎಲೆ ತುಕ್ಕು ರೋಗದ ವಿರುದ್ಧವಾಗಿ ನಾವು ಸಂಶೋಧನೆ ಮಾಡಿರ್ತೇವೆ. ಸೊ ಇದಲ್ದೇನೆ ನಾವು ರೋಬಸ್ಟಾದಲ್ಲಿ ಕೂಡ ನಾವು ಸಂಶೋಧನೆಯನ್ನ ಮಾಡ್ತಾ ಇದ್ದೀವಿ. ರೋಬಸ್ಟಾದಲ್ಲಿ ನಾವು ಈಗ 3 ತಳಿಗಳನ್ನ ಬಿಡುಗಡೆ ಮಾಡಿದೀವಿ. ಅದರ ಸೆಲೆಕ್ಷನ್ S274 ಅಂತ ಹೇಳ್ತಾರೆ, ಅಥವಾ ಸೆಲೆಕ್ಷನ್ ರೋಬಸ್ಟಾ ಅಂತಾನು ಹೇಳ್ತಾರೆ. ಅದನ್ನ ಅಫಿಷಿಯಲ್ ಆಗಿ ಸೆಲೆಕ್ಷನ್ 1R ಅಂತ ಕರಿತೀವಿ. ಅದಲ್ದೇನೆ ಸೆಲೆಕ್ಷನ್ 2R ಮತ್ತೆ C2R ಅಂತ ಒಂದು ಹೈಬ್ರಿಡ್ ಅನ್ನ ನಾವು ಬಿಡುಗಡೆ ಮಾಡಿರ್ತೀವಿ. ಇದಲ್ದೇನೆ ಇನ್ನು ಅರೇಬಿಕದಲ್ಲಿ ಬಂದ್ರೆ ನಾವು ಒಟ್ಟು 13 ವೆರೈಟಿಗಳಲ್ಲಿ ಈಗ ಎತ್ತರದ ತಳಿಗಳಾದ ಕೆಲವು ತಳಿಗಳಿದಾವೆ. ಅದಲ್ದೇನೆ ಸ್ವಲ್ಪ ಸೆಮಿ ಡಾರ್ಫ್ ಅಂತ ಹೇಳ್ತೀವಿ ಅಂದ್ರೆ ಅರೆ ಕುಬ್ಜ ತಳಿಗಳಂತ, ಅವು ಸ್ವಲ್ಪ ಇದಾವೆ. ಸೊ ಅದು ಬಿಟ್ರೆ ನಮ್ಗೆ ಕುಬ್ಜ ತಳಿ ಅಂತ ಒಂದ್ ತಳಿ ಇದೆ. ಸೊ ಒಟ್ಟಾರೆ ಅದರಲ್ಲಿ ಏನ್ ಬರುತ್ತೆ ನಿಮ್ಗೆ ಮುಂಚೆ 1925 ಈಚೆಗೆ ಫಸ್ಟ್ ಇಂದ ನಮ್ಗೆ ಬಂದಂತ ಎಲ್ಲಾ ತಳಿಗಳು ಹೆಚ್ಚು ಕಡಿಮೆ ಎಲ್ಲ ಎತ್ತರದ ತಳಿಗಳಾಗಿದಾವೆ. ಅದರಲ್ಲಿ ನಿಮ್ಗೆ S795 ಇರ್ಬೋದು, ಸೆಲೆಕ್ಷನ್ 5A 5B ಇರ್ಬೋದು, ಅಥವಾ ಸೆಲೆಕ್ಷನ್ 6 ಇರ್ಬೋದು, ಅಥವಾ ಸೆಲೆಕ್ಷನ್ 8 9 ಆತರ, ಸೆಲೆಕ್ಷನ್ 11 ಈ ತರದ ವೆರೈಟಿಗಳು ಎತ್ತರದ ತಳಿಗಳಾಗಿರ್ತವೆ. ಸೊ ಇದನ್ನ ನಮ್ಮ ಟ್ರೆಡಿಷನಲ್ ಅಂದ್ರೆ ಎಲ್ಲ ಮುಂಚಿಂದ ಅರೇಬಿಕ ಬೆಳೆದಂತ ಪ್ರದೇಶಗಳಲ್ಲಿ ಬೆಳೀತಾ ಇದ್ದಾರೆ. ಚಿಕ್ಕಮಗಳೂರು, ಕೊಡಗು ಆ ಪ್ರದೇಶಗಳು, ಇನ್ನು ತಮಿಳುನಾಡಿನ ಕೆಲವು ಲೋವರ್ ಪಳನಿ ಪ್ರದೇಶ ಇತರ ಪ್ರದೇಶಗಳಲ್ಲಿ ನಮ್ಮ ಈ ಟಾಲ್ ಮೆಟೀರಿಯಲ್ಗಳನ್ನ ಅಥವಾ ಎತ್ತರವಾಗಿ ಬೆಳೆಯುವಂತ ಅರೇಬಿಕ ತಳಿಗಳನ್ನ ಬೆಳೀತಾ ಇದ್ದಾರೆ. ಅದು ಬಿಟ್ಬಿಟ್ಟು ಇನ್ನು ಅರೆ ಕುಬ್ಜ ತಳಿಗಳಿಗೆ ಬಂದ್ರೆ ಮೊದಲೇದಾಗಿ ನಮ್ಮಲ್ಲಿ ಬಂದಿರುವಂತದ್ದು ಸೆಲೆಕ್ಷನ್ 10 ಅಂತ ಒಂದು, ಅದು ಬಿಟ್ರೆ ಕಾವೇರಿ ಅಂತ ಒಂದು, ಅದು ಬಿಟ್ರೆ ಈಗ ಹೊಸದಾಗಿ ಬಂದಿರೋದು ಅಂದ್ರೆ 2008 ಈಚೆಗೆ ಅದನ್ನ ನಾವು ರೈತರಿಗೆ ಕೊಡ್ತಾ ಇದೀವಿ ಚಂದ್ರಗಿರಿ ಅಂತೇಳಿ. ಇದು ಎಲ್ಲ ನಮ್ಮಲ್ಲಿ ಪಾಪ್ಯುಲರ್ ಆದಂತ ವೆರೈಟಿಗಳಾಗಿರ್ತವೆ. ಅದು ಬಿಟ್ರೆ ಒಂದು ಕುಬ್ಜ ತಳಿ ಇದೆ ಸೆಲೆಕ್ಷನ್ 7.3 ಅಂತೇಳಿ, ಅದಕ್ಕೆ ಸ್ಯಾಂಡ್ ರೋಮನ್ ಅಂತಾನು ಕರೀತಾರೆ. ಸೊ ಅದು ಒಂದು ತುಂಬಾ ಕುಬ್ಜವಾದ ತಳಿ. ಇಷ್ಟು ನಮ್ಮ ಅರೇಬಿಕ ತಳಿಗಳ ಬಗ್ಗೆ. ಇದು ಅಲ್ದೇನೆ ಈ ರೋಬಸ್ಟಾಕ್ಕೆ ಬರೋದಾದ್ರೆ ರೋಬಸ್ಟಾದಲ್ಲಿ ನಿಮ್ಗೆ ಮೊದಲನೇದಾಗಿ ಸೆಲೆಕ್ಷನ್ ರೋಬಸ್ಟಾ ಅಥವಾ S274 ಅಂತ ಒಂದು ವೆರೈಟಿ ಇದೆ. ಸೊ ಆ ವೆರೈಟಿ ನಮ್ಗೆ ಒಂದು 10x10 ಸ್ಪೇಸಿಂಗ್ ಅಲ್ಲಿ ಕೂರ್ತದೆ. ಸೊ ಸ್ವಲ್ಪ ಅಗಲವಾಗಿ ಬೆಳೆಯುವಂತ ಒಂದು ತಳಿಯಾಗಿರ್ತದೆ. ನಮ್ಮ ಓಲ್ಡ್ ರೋಬಸ್ಟಾದಲ್ಲಿ ಅಂದ್ರೆ ಮುಂಚೆಯಿಂದ ನಮ್ಮ ತೋಟದಲ್ಲಿ ಇರುವಂತ ಪೆರಿಡಿನ ರೋಬಸ್ಟಾ ಅಥವಾ ಓಲ್ಡ್ ರೋಬಸ್ಟಾದಲ್ಲಿ ಸೆಲೆಕ್ಟ್ ಮಾಡಿದಂತ ಒಂದು ವೆರೈಟಿ ಆಗಿರ್ತದೆ. ಅದು ಬಿಟ್ರೆ ನಮ್ಗೆ ನಮ್ಗೆ ಸೆಲೆಕ್ಷನ್ 2R ಅಂತ BR ಸೀರೀಸ್ ಅಂತ ಒಂದಿದೆ, ಅದು ಕ್ಲೋನಲ್ ಸೆಲೆಕ್ಷನ್ ಆಗಿರ್ತದೆ. ಅದು ಬಿಟ್ರೆ ನಮ್ಗೆ C x R ಅಂತ ಒಂದು ವೆರೈಟಿ ಇರುತ್ತೆ. ಸೊ C x R ಅನ್ನೋದು ಒಂದು ಹೈಬ್ರಿಡ್ ಆಗಿರುತ್ತದೆ. ಅದು ಸ್ವಲ್ಪ ಸೆಲೆಕ್ಷನ್ ರೋಬಸ್ಟ್ ಆಗಿ ಕಂಪೇರ್ ಮಾಡುವಾಗ ಸ್ವಲ್ಪ ಸಣ್ಣದಾದ ಗಿಡ ಆಗಿರುತ್ತದೆ. ಅಂದ್ರೆ 9x9 ಸ್ಪೇಸಿಂಗ್ ಅನ್ನ ನಾವು ಅದನ್ನ ಬೆಳಿಬಹುದಾಗಿರುತ್ತದೆ. ಅದಲ್ದೇನೆ ಈಗ ಲೇಟೆಸ್ಟ್ ಆಗಿ ಹೊಸ ತಳಿಗಳನ್ನು ಕೂಡ ನಮ್ಮ ವಿಭಾಗ ಅಭಿವೃದ್ಧಿ ಮಾಡ್ತಾ ಇದೆ. ಸೊ ಇದಲ್ದೇನೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಇನ್ನು ಏನೇನು ರೈತರಿಗೆ ಸಿಗುವಂತ ಸೌಲಭ್ಯಗಳು ಅಂತಂದ್ರೆ, ನಾವು ಕಾಫಿ ಎಲ್ಲಾ ತಳಿಗಳ ನಮ್ಮಲ್ಲಿ ರಿಲೀಸ್ ಆದಂತ ತಳಿಗಳ ಸೀಡ್ಸ್ ಅಂದ್ರೆ ಬೀಜ ಮೊಳಕೆ ಬೀಜಗಳನ್ನ ನಾವು ಇಲ್ಲಿ ಸಪ್ಲೈ ಮಾಡ್ತಾ ಇದೀವಿ. ಸೊ ನೀವು ಅದನ್ನ ಬೇಕಂತ ಹೇಳಿದ್ರೆ ಒಂದು ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ನಮ್ಮಲ್ಲಿ ಬುಕ್ ಮಾಡ್ಕೊಂಡ್ರೆ ಅದನ್ನ ಅದು ನಿಮ್ಗೆ ಒಂದು ಜನವರಿ ಟೈಮಲ್ಲಿ ನಿಮ್ಗೆ ಆ ಹಣ್ಣ ಅದನ್ನ ಜಾಸ್ತಿ ಇಡಕ್ ಬರಲ್ಲ ಸೀಡ್ಸ್ ಅನ್ನ. ಸೊ ಆ ಜನವರಿ ಟೈಮಲ್ಲಿ ನಿಮ್ಗೆ ಒಂದು ಸಪ್ಲೈ ಮಾಡ್ತೀವಿ. ಸೊ ಅದು ಒಂದು ನಮ್ಮಲ್ಲಿ ರೈತರಿಗೆ ಸಿಗುವಂತ ಸೌಲಭ್ಯ. ಇದಲ್ದೇನೆ ನಮ್ಮಲ್ಲಿ ಕ್ಲೋನಲ್ ಪ್ಲಾಂಟ್ಸ್ ರೋಬಸ್ಟ್ ಅದಲ್ಲಿ C x R ವೆರೈಟಿಯ ಕ್ಲೋನಲ್ ಪ್ಲಾಂಟ್ಸ್ ಅನ್ನ ಸ್ವಲ್ಪ ನಾವು ಒಂದು ಆ ಟೆಕ್ನಾಲಜಿನ ಜನರಿಗೆ ಪರಿಚಯ ಮಾಡಿಸ್ಕೊಡಕ್ಕಾಗಿ ಒಂದು ಲಿಮಿಟೆಡ್ ನಂಬರ್ಸ್ ಅಲ್ಲಿ ರೈತರಿಗೆ ಕೊಡ್ತಾ ಇದೀವಿ. ಅದು ಒಂದು ಅಂದ್ರೆ ಅದು ಪ್ರೀ ಬುಕ್ಕಿಂಗ್ ಇರುತ್ತೆ, ಅಂದ್ರೆ ನೀವು ಮುಂಚೆ ಬುಕ್ ಮಾಡಿಬಿಟ್ಟು ಸೀನಿಯಾರಿಟಿ ಪ್ರಕಾರ ಎಲ್ಲರಿಗೂ ಕೊಟ್ಕೊ ಬರ್ತಾ ಇದೀವಿ. ಸೊ ಅದು ನಮ್ಮ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಲಿಮಿಟೆಡ್ ನಂಬರ್ ಅಲ್ಲಿ ಕೊಡ್ತಾ ಇದೀವಿ. ಸೊ ಇದಲ್ದೇನೆ ಅದ್ರದ್ದು ಬೆಲೆ 20 ರೂಪಾಯಿ ಇರುತ್ತೆ ಕ್ಲೋನಲ್ ಪ್ಲಾಂಟ್ಸ್ ದು. ಮತ್ತೆ ಸೀಡ್ ಕಾಫಿದು 1 ಕೆಜಿ ಸೀಡ್ ಗೆ ನಮ್ಗೆ ಈಗ ಪ್ರೆಸೆಂಟ್ 400 ರೂಪಾಯಿ ಇದೆ. ಈ ಸೀಸನ್ ಗೆ ಏನ್ ಚೇಂಜಸ್ ಆದ್ರೂ ಆಗ್ಬೋದು, ಅದನ್ನ ನೋಡ್ಬೇಕಾಗಿದೆ. ಇದಲ್ದೇನೆ ನಾವು ಇಲ್ಲಿ ಬರೋ ರೈತರಿಗೆ ನಮ್ಮ ಇಲ್ಲಿ ಕ್ಲೋನ್ಸ್ ಮಾಡೋದು ಹೇಗೆ ಅಥವಾ ಗ್ರಾಫ್ಟಿಂಗ್ ಮಾಡೋದು ಹೇಗೆ ಆ ತರ ಟೆಕ್ನಾಲಜಿಗಳನ್ನ ನಾವಿಲ್ಲಿ ರೈತರಿಗೆ ತಿಳಿಸ್ಕೊಡ್ತೀವಿ. ಸೊ ಇದಿಷ್ಟು ನಮ್ಮ ಡಿವಿಷನ್ನ ಅಥವಾ ವಿಭಾಗದ ವರ್ಕಿಂಗ್ ನೇಚರ್ ಆಗಿದೆ. ಈಗ ವಿಶೇಷವಾಗಿ ತಳಿಗಳ ಒಂದು ಲಭ್ಯತೆಗೆ ಬಂದರೆ ಮತ್ತೆ ತಳಿಗಳ ಒಂದು ಅಭಿವೃದ್ಧಿಗೆ ಬಂದರೆ ಏನು ಸರ್ ಈಗ ಆರಂಭದಿಂದ ಇಲ್ಲಿವರೆಗೆ ಯಾವ ರೀತಿಯಿಂದ ಇದು ನಡೆದು ಬಂತು ಮತ್ತೆ ಏನು ಇದರಲ್ಲಿ ಅಭಿವೃದ್ಧಿ ಕಂಡಿದೆ ಅಂತ ಹೇಳ್ತೀರಾ? ಸರ್, ಇದರಲ್ಲಿ 1925ಕ್ಕೆ ನಮ್ಮ ಮೈಸೂರು ಕಾಫಿ ರಿಸೆಸ್ಟೇಷನ್ ಅಂತ ಶುರುವಾದಾಗ ತುಂಬಾ ಪ್ರಾಬ್ಲಮ್ ಅಂತ ಇದ್ದಿದ್ದು ಕಾಫಿ ಲೀಫ್ ರಶ್ ಅಥವಾ ಎಲೆ ತುಕ್ಕು ರೋಗ ಅಂತ ಇದ್ದಿದ್ದು ಅರೇಬಿಕಾದಲ್ಲಿ. ಆವಾಗ ಹೆಚ್ಚು ಕಡಿಮೆ ಎಲ್ಲಾ ಪ್ರದೇಶಗಳು ಅರೇಬಿಕಾದ್ನೇ ಬೆಳೀತಾ ಇದ್ರು. ಸೊ ಆವಾಗ ಏನಾಯ್ತು, ಈಗ ಶ್ರೀಲಂಕಾದ ಸ್ಟೋರಿ ನೀವು ಕೇಳಿರ್ಬೋದು. ಆವಾಗ ಅಲ್ಲಿ ಏನಾಗಿತ್ತು, ಎಲ್ಲಾ ಎಲೆ ತುಕ್ಕು ರೋಗ ಬಂದು ಎಂಟೈರ್ ಕಾಫಿ ಇಂಡಸ್ಟ್ರಿನೇ ಹೋಗ್ಬಿಡ್ತು. ಸೊ ಇಲ್ಲಿ ನಾವು ಅದ್ರ ವಿರುದ್ಧವಾಗಿ ಅದರ ರೆಸಿಸ್ಟೆಂಟ್ ಪ್ಲಾಂಟ್ ಗಳನ್ನ ಅದ್ರ ಫಸ್ಟ್ ಆಗಿ ನಾವು ಮೊದಲನೇದಾಗಿ ಸೆಲೆಕ್ಷನ್ 1 ಅಂತ ಬಿಡ್ತೀವಿ. ಅದಕ್ಕೆ ಇನ್ನೊಂದು S288 ಅಂತ, ಅದ್ರದ್ದು ದೂಬ್ಲಾ ಹೈಬ್ರಿಡ್ ಅಂತ ಅದಕ್ಕೆ ಇನ್ನೊಂದು ಹೆಸರಿದೆ. ಆ ತಳಿಯಿಂದ ನಾವು ಮೊದಲನೇದಾಗಿ ಈ ತಳಿ ನಮ್ಗೆ ಸ್ವಲ್ಪ ಈ ಅದು ಲೈಬರಿಕಾ ಅನ್ನೋ ಮರಕಾಫಿ ಜೊತೆ ಮಿಶ್ರ ತಳಿ ಆಗಿರೋದ್ರಿಂದ ಅದಕ್ಕೆ ರೆಸಿಸ್ಟೆನ್ಸ್ ಇರುತ್ತೆ ಈ ಎಲೆ ತುಕ್ಕು ರೋಗಕ್ಕೆ. ಸೊ ಅದನ್ನ ಮತ್ತೆ ಕ್ರಾಸ್ ಮಾಡಿ S795 ಅಂತ Selection 3 ಅಂತ ಮೇಲೆ ನೆಕ್ಸ್ಟ್ ಬಿಟ್ಟಿದೀವಿ. ಅದು ಇವತ್ತವರೆಗೂ ಕೆಲವು ಪ್ರದೇಶಗಳಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಅದರದ್ದು. ಅದಲ್ದೇನೆ ಅದನ್ನ ಇನ್ನೂ ಕಂಟಿನ್ಯೂ ಮಾಡ್ತಾ ಹೋದ್ರೆ 5A 5B ಅಂತ ಒಂದ್ ಎರಡು ಹೈಬ್ರಿಡ್ ವೆರೈಟಿಗಳನ್ನ ಬಿಡ್ತೀವಿ. ಸೊ 5A 5B ಎರಡು ದೇವಮಾಚಿ ಅಂತ ಹೇಳಿ, ಆ ದೇವಮಾಚಿ ಅನ್ನೋದು ಒಂದು ರೋಬಸ್ಟ ಮತ್ತೆ ಅರೇಬಿಕ ಮಿಶ್ರ ತಳಿ ಆಗಿರುತ್ತದೆ. ಅದ್ರ ಜೊತೆ ಕ್ರಾಸ್ ಮಾಡಿಬಿಟ್ಟು 5A 5B ಅಂತ ಎರಡು ವೆರೈಟಿಗಳನ್ನ ಬಿಡ್ತೀವಿ. ಇದಲ್ದೇನೆ ಸೈಮಲ್ಟೇನಿಯಸ್ ಆಗಿ ನಾವು ಅರೇಬಿಕಾ ಕೆಂಡ್ಸ್ ಅರೇಬಿಕಾ ಅನ್ನೋ ಮೂಲ ಅರೇಬಿಕಾವನ್ನ ರೋಬಸ್ಟ 274 ರೋಬಸ್ಟ ಜೊತೆಗೆ ಕ್ರಾಸ್ ಮಾಡಿಬಿಟ್ಟು ನಾವು Selection 6 ಅಂತ ಒಂದು ವೆರೈಟಿನ ಬಿಟ್ಟಿದೀವಿ. ಸೊ ಇದೆಲ್ಲ ಅದಾದ್ಮೇಲೆ Selection 8 ಅಂತ ಒಂದು HDT ನಮ್ಗೆ ಹೊರಗಡೆಯಿಂದ ತರಿಸಿ ಕೊಟ್ಟಿರ್ತೀವಿ. ಒಂದು ಅದು ಅರೇಬಿಕ ರೋಬಸ್ಟ್ ಹೈಬ್ರಿಡ್ ಆಗಿರುತ್ತೆ. ಸೊ ಅದನ್ನು ನಾವು ರೈತರಿಗೆ ಕೊಟ್ಟಿದೀವಿ. ಇದಲ್ದೇನೆ ಆ ಸಮಯಕ್ಕೆ ನಮ್ಗೆ ಏನಾಯ್ತು, ಈ ಲೀಫ್ ರಸ್ಟ್ ಗಿಂತನೂ ನಮ್ಗೆ ಇಳುವರಿ ಜಾಸ್ತಿ ಮಾಡ್ಬೇಕಾಗಿ ಬಂದಾಗ ನಾವೇನ್ ಮಾಡಿದ್ವಿ, ಅರೆ ಕುಬ್ಜ ತಳಿಗಳು ಅಂತಂದ್ರೆ ಸ್ವಲ್ಪ ಕಡಿಮೆ ಸ್ಪ್ರೆಡ್ ಆಗುವಂತ ತಳಿಗಳನ್ನ ನಾವು ಡೆವಲಪ್ ಮಾಡಕ್ಕೆ ಶುರು ಮಾಡಿದ್ವಿ. ಸೊ ಅದರಲ್ಲಿ ನಮ್ಗೆ ಫಸ್ಟ್ನೇದಾಗಿ ಬಂದಿದ್ದು ನಾನು ಹೇಳ್ದಂಗೆ Selection 10 ಅಂತ ಬಂತು. ಸೊ ಅದಲ್ದಲ್ಲೇ ಕಾವೇರಿ ಅಂತ ಬಂತು, ಈಗ ಚಂದ್ರಗಿರಿ ಅಂತ ಬಂದಿದೆ. ಸೊ ಈ ಮೂರು ವೆರೈಟಿಗಳು ನಮ್ಮಲ್ಲಿ ಇಲ್ಲಿ ಸೆಲೆಕ್ಷನ್ ಮಾಡಿರುವಂತದ್ದು ಮೂಲ ತಳಿಗಳು, ಫಾರಿನ್ ಇಂದ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದು, ನಮ್ಮ ಹತ್ರ ಸಿಕ್ಕಿದ್ದಲ್ಲ. ಇಂಪೋರ್ಟ್ ಮಾಡಿಬಿಟ್ಟು ಅದನ್ನ ಇಲ್ಲಿ ಅದರಲ್ಲಿ ನಮಗ್ ಬೇಕಾದ ತಳಿಯನ್ನ ನಾವು ಒಂದು 30 ವರ್ಷ ರಿಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿ ಒಂದೊಂದಾಗಿ ವೆರೈಟಿನ ಬಿಟ್ಟಿದೀವಿ. ಪ್ರಸ್ತುತ ಈಗ ನಮ್ಗೆ ಚಂದ್ರಗಿರಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತ ವೆರೈಟಿ ಆಗಿರ್ತದೆ. ಸೊ ಅದ್ರಲ್ಲಿ ಏನು ಸ್ಪೆಷಾಲಿಟಿ ಚಂದ್ರಗಿರಿಲಿ ಏನಂತ ಹೇಳಿದ್ರೆ, ನಿಮ್ಗೆ ಇಳುವರಿ ತುಂಬಾ ಜಾಸ್ತಿ ಇದೆ, ಜಾಸ್ತಿ ಸ್ಪ್ರೆಡ್ ಆಗೋದಿಲ್ಲ. ಅಂದ್ರೆ ಒಂದು 5 ಅಡಿಗೆ 5 ಅಡಿ ನೀವು ಅಥವಾ 6 ಅಡಿಗೆ 6 ಅಡಿ ಸ್ಪೇಸಿಂಗ್ ಕೊಟ್ಕೊಂಡು ನೀವು ಅದನ್ನ ಬೆಳಿಬೋದಾಗಿರ್ತದೆ. ಅದಲ್ದೇನೆ ಮತ್ತೆ ಲೀಫ್ ರಸ್ಟ್ ಗೆ ಎಲೆ ತುಕ್ಕು ರೋಗಕ್ಕೆ ರೆಸಿಸ್ಟೆನ್ಸ್ ಅಂತೂ 2007ರಲ್ಲಿ ನಾವು ಅದನ್ನ ಬಿಟ್ಟಿರ್ತೀವಿ. ಇಷ್ಟು ವರ್ಷದವರೆಗೂ ಅದನ್ನ ರೆಸಿಸ್ಟೆನ್ಸ್ ಕಾಪಾಡ್ಕೊಂಡು ಬಂದಿದೆ. ಸೊ ಈ ತರ ವೆರೈಟಿಗಳನ್ನ ನಾವು ಮೇಜರ್ ಆಗಿ ಎಲೆ ತುಕ್ಕು ರೋಗದ ವಿರೋಧವಾಗಿ ನಾವು ಡೆವಲಪ್ ಮಾಡಿರ್ತೀವಿ. ಇತ್ತೀಚೆಗೆ ವೈಸ್ಟೆಮ್ ಬೋರರ್ ಅಂತ ಒಂದು ಕೀಟ, ಅದ್ರ ಬಾಧೆ ತುಂಬಾ ಜಾಸ್ತಿ ಆಗಿದೆ ಅರೇಬಿಕಾದಲ್ಲಿ. ಅದ್ರ ವಿರೋಧವಾಗಿ ನಾವು ಅದನ್ನ ನಾರ್ಮಲ್ ಆಗಿ ಯಾವ ಅರೇಬಿಕಾ ಗಿಡಕ್ಕೂ ಅದಕ್ಕೆ ರೆಸಿಸ್ಟೆನ್ಸ್ ಅನ್ನೋದು ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಎಲ್ಲಾ ಇರುವಂತ ನಮ್ಮ ಹತ್ರ ಜರ್ಮ್ಪ್ಲಾಸಮ್ ಕಲೆಕ್ಷನ್ ಅಂತ ಏನ್ ಇಟ್ಕೊಂಡಿರ್ತೀವಿ, ಸೊ ಅದರಲ್ಲಿ ನಾವು ಅದನ್ನ ಎಲ್ಲಾನು ಟ್ರೇಸ್ ಮಾಡಿದಾಗ ಒಂದು ತಳಿ S4595 ಅಂತೇಳಿ, ಆ ತಳಿ ನಮಗೆ ಸ್ವಲ್ಪ ಮಟ್ಟಿನ ರೆಸಿಸ್ಟೆನ್ಸ್ ಅನ್ನ ತೋರಿಸಿದೆ. ಸೊ ಅದನ್ನ ನಾವು ಟಿಶ್ಯೂ ಕಲ್ಚರ್ ಮೂಲಕ ಡೆವಲಪ್ ಮಾಡಿಬಿಟ್ಟು ನಾವು ಒಂದ್ ಸ್ವಲ್ಪ ಮಲ್ಟಿ ಲೊಕೇಶನ್ ಟ್ರಯಲ್ ಅಂತ ಮಾಡ್ತೀವಿ, ಅಂದ್ರೆ ಬೇರೆ ಬೇರೆ ಪ್ರದೇಶದಲ್ಲಿ ನೆಟ್ಬಿಟ್ಟು ನೋಡ್ತೀವಿ. ಸೊ ಆ ಮಲ್ಟಿ ಲೊಕೇಶನ್ ಟ್ರಯಲ್ ಗೆ ಈಗ ಆಲ್ರೆಡಿ ಕೊಟ್ಟಿದೀವಿ, ಅದ್ರ ಪರ್ಫಾರ್ಮೆನ್ಸ್ ಇನ್ನು ನೋಡ್ತಾ ಇದೀವಿ. ಸೊ ಇನ್ ಫ್ಯೂಚರ್ ಅದು ನಮ್ಮ ವೆರೈಟಿ ಆಗಿ ಬಿಡುಗಡೆ ಆಗೋ ಚಾನ್ಸಸ್ ಗಳು ಇದಾವೆ. ಸೊ ಇದಿಷ್ಟು ಅರೇಬಿಕದಲ್ಲಿ. ಇನ್ನು ರೋಬಸ್ಟಾದಲ್ಲಿ ನಾನು ಆಲ್ರೆಡಿ ಹೇಳಿದೆ. ಸೊ ಮುಂಚಿತವಾಗಿ ರೋಬಸ್ಟಾದಲ್ಲಿ ಇದ್ದಿದ್ದು ಒಂದೇ ಒಂದು ಕೊರತೆ ಅಂತ ಹೇಳಿದ್ರೆ ನಮ್ಗೆ ಕ್ವಾಲಿಟಿ ಇಶ್ಯೂಸ್ ಇತ್ತು. ಅರೇಬಿಕ್ ಕಂಪೇರ್ ಮಾಡುವಾಗ ಕ್ವಾಲಿಟಿ ಸ್ವಲ್ಪ ಕಡಿಮೆ ಅನ್ನೋದು ಇತ್ತು. ಅದನ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಫಸ್ಟ್ ಸೆಲೆಕ್ಷನ್ ರೋಬಸ್ಟಾ ಅಂತ ಬಿಟ್ವಿ. ಅದರಲ್ಲಿ ಬೇಳೆ ಸೈಜ್ ತುಂಬಾ ಸ್ವಲ್ಪ ಓಲ್ಡ್ ರೋಬಸ್ಟಾಕ್ಕಿಂತ ಜಾಸ್ತಿ ಬರ್ತದೆ. ಸೊ ಅದಲ್ಲದೇನೆ ಇನ್ನೂ ಇಂಪ್ರೂವ್ ಮಾಡಬೇಕಾದಾಗ ನಾವು C2R ಅಂತ ಒಂದು ಹೈಬ್ರಿಡ್ ಗೆ ಹೋದ್ವಿ. ಅದರಲ್ಲಿ ಕಂಜೆನ್ಸಿಸ್ ಅಂತ ಒಂದು ಗಿಡ ಕಾಫಿ ಸ್ಪೀಶೀಸ್ ಜೊತೆಗೆ ನಮ್ಮ ರೋಬಸ್ಟನ್ನ ಕ್ರಾಸ್ ಮಾಡಿಬಿಟ್ಟು ಒಂದು C2R ಹೈಬ್ರಿಡ್ ಆಗಿ ಒಂದು ಡೆವಲಪ್ ಮಾಡಿದೀವಿ. ಅದರದ್ದು ಕ್ವಾಲಿಟಿ ಅರೇಬಿಕದ ಹತ್ತತ್ರ ಹೋಗುತ್ತದೆ. ಸೊ ಅದಕ್ಕೋಸ್ಕರ ಆ ಹೊಸ ವೆರೈಟಿನ 1980 ಈಚೆಗೆ ಜನರಿಗೆ ಕೊಡ್ತಾ ಇದೀವಿ. ಸೊ ಇದು ನಮ್ಮ ತಳಿ ಅಭಿವೃದ್ಧಿ ಬಗ್ಗೆ ಇಷ್ಟು ವರ್ಷ ನಡೆದಿರುವಂತದ್ದು. ಈಗ ಶತಮಾನೋತ್ಸವದ ಒಂದು ಸಂದರ್ಭದಲ್ಲಿ ಇದ್ದೀರಾ ಅಲ್ವಾ? ಶತಮಾನೋತ್ಸವ ಆಚರಣೆಯ ಒಂದು ಸಂದರ್ಭದಲ್ಲಿ ಈ ಒಂದು ಒಳ್ಳೆಯ ಒಂದು ಸುದಿನದಲ್ಲಿ ಮತ್ತೆ ನಿಮ್ಮ ವಿಭಾಗದಿಂದ ಹೊಸ ತಳಿಗಳ ಬಿಡುಗಡೆಗೆ ಏನಾದರೂ ತಯಾರು ನಡೀತಾ ಇದೆಯಾ ಸರ್? ಸರ್, ಹೊಸ ತಳಿಗಳ ಬಿಡುಗಡೆಗೆ ನಮ್ಗೆ ಒಂದು 2-3 ವೆರೈಟಿಗಳು ಈಗ ಪೈಪ್ ಲೈನ್ ಅಲ್ಲಿ ಇದಾವೆ ಸರ್. ಸೊ ಅದು ಬಿಡುಗಡೆ ಮಾಡೋದು ಎಲ್ಲ ಡಿಸಿಷನ್ ಇನ್ನು ಆಗಿಲ್ಲ, ಅದು ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಈಗ ಫಸ್ಟ್ ನಾವು ಏನ್ ಮಾಡಿದೀವಿ, 4 ಹೊಸ ವೆರೈಟಿಗಳನ್ನ ನಾವು ಟಿಶ್ಯೂ ಕಲ್ಚರ್ ಅಲ್ಲಿ ಡೆವಲಪ್ ಮಾಡಿ, ಅಂದ್ರೆ ಅದನ್ನ ಅಂದ್ರೆ ಅದು 4 ಹೈಬ್ರಿಡ್ ಇರ್ತವೆ. ಆ ಹೈಬ್ರಿಡ್ ವೆರೈಟಿಗಳನ್ನ ನೀವು ಡೈರೆಕ್ಟ್ ಆಗಿ ಬೀಜದಿಂದ ಉತ್ಪತ್ತಿ ಮಾಡಿದ್ರೆ ಮತ್ತೆ ಅದರಲ್ಲಿ ಚೇಂಜಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಟಿಶ್ಯೂ ಕಲ್ಚರ್ ಅಲ್ಲಿ ಡೆವಲಪ್ ಮಾಡಿ ಅದನ್ನ ನಾವು ಈಗ ಮಲ್ಟಿ ಲೊಕೇಶನ್ ಟ್ರಯಲ್ ಅಂದ್ರೆ ಬೇರೆ ಬೇರೆ ಜಾಗಗಳಲ್ಲಿ ಬೆಳೆಯೋದಕ್ಕೋಸ್ಕರ ಕೊಡೋದ್ರಲ್ಲಿ ಇದೀವಿ. ಸೊ ಇನ್ನು ಅದು ರೈತರಿಗೆ ಅಂದ್ರೆ ಈಗ ಸದ್ಯಕ್ಕೆ ನಾವು ಲಿಮಿಟೆಡ್ ರೈತರಿಗೆ ಮಾತ್ರ ಕೊಟ್ಟಿದೀವಿ. ಇನ್ನು ಮುಂದೆ ನೋಡ್ಬೇಕು ಸರ್ ಎಷ್ಟು ಆಗುತ್ತೆ ಅಂದ್ರೆ ಅದು ಪ್ರೊಡಕ್ಷನ್ ನಾವು ಮಾಡಿದ್ದಲ್ಲ, ನಮ್ಮ ಕೊಲಾಬರೇಟರ್ ಜೈನ್ ಇರಿಗೇಷನ್ ಅಂತ ಇದಾರೆ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ನಮ್ದು MOU ಇದೆ, ಅದ್ರ ಜೊತೆ ಸೇರ್ಬಿಟ್ಟು ನಾವೀಗ ಸ್ವಲ್ಪ ಗಿಡಗಳನ್ನ ಡೆವಲಪ್ ಮಾಡಿದೀವಿ. ಅಂಗಾಂಶ ಕೃಷಿ ಹೌದು ಸರ್, ಹೌದು. ಅಂಗಾಂಶ ಕೃಷಿಯಲ್ಲಿ ನಾವು ಗಿಡ ಸ್ವಲ್ಪ ಗಿಡ ತರಿಸಿ ಸ್ವಲ್ಪ ಜನಕ್ಕೆ ಕೊಟ್ಟಿದೀವಿ. ಸೊ ಇನ್ ಫ್ಯೂಚರ್ ಅದು ವೆರೈಟಿ ರಿಲೀಸ್ ಆಗೋ ಚಾನ್ಸಸ್ ಇದಾವೆ. ಇದು ಈ ಬಿಟ್ಟಿರುವಂತ ವೆರೈಟಿಗಳು ಯಾವ ತರ ಅಂತಂದ್ರೆ, ಅಂದ್ರೆ ಡೆವಲಪ್ ಮಾಡಿರೋ ವೆರೈಟಿಗಳು ಏನಂದ್ರೆ, ನಮ್ಮ ಚಂದ್ರಗಿರಿಗೆ ಆಲ್ರೆಡಿ ಈಗ 15 ಆಗಿರೋದ್ರಿಂದ 18 ಆಗಿದೆ ಈಗ ಆಲ್ರೆಡಿ ಬಿಟ್ಟು. ಸೊ ಇನ್ನು ಅದು ಮುಂದುವರೆದಂಗೆ ನಮ್ಮ ಎಲೆತುಕ್ಕು ರೋಗಾಣು ಏನಿದೆ ಅದು ಆ ಗಿಡಕ್ಕೆ ಅಡಾಪ್ಟ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಆ ಹೊಸ ವೆರೈಟಿಗಳು ಚಂದ್ರಗಿರಿಯ ಕ್ರಾಸ್ಗಳು ಮತ್ತೆ ಒಂದು ಕಟುವಾಯಿ HDT ಕಟುವಾಯಿದು ಒಂದು ಕ್ರಾಸ್ ಆತರ ಹೊಸ ಸೆಮಿಡಾರ್ಫ್ ಅಂದ್ರೆ ಅರೆಕುಬ್ಜ ತಳಿಗಳ 4 ವೆರೈಟಿಗಳನ್ನ ನಾವೀಗ ಸದ್ಯಕ್ಕೆ ಅಲ್ಲ 3 ವೆರೈಟಿಗಳನ್ನ ನಾವೀಗ ಸದ್ಯಕ್ಕೆ ಡೆವಲಪ್ ಮಾಡಿದ್ವಿ. ಅದ್ರ ಜೊತೆಗೆ ಈ ನಾನು ಆವಾಗ್ಲೇ ಹೇಳ್ದಂಗೆ 4595 ಒಂದು ವೆರೈಟಿ ಇದೆ, ಪೈಪ್ ಲೈನ್ ಅಲ್ಲಿ ಇದೆ. ಬಟ್ ರಿಲೀಸ್ ಆಗತ್ತೆ ಅನ್ನೋದು ನೋಡ್ಬೇಕು ಸರ್, ಇನ್ನು ಡಿಸೈಡ್ ಆಗಿಲ್ಲ ಅದನ್ನು. ಒಟ್ಟಾರೆಯಾಗಿ ತಮ್ಮ ಒಂದು ವಿಭಾಗದಿಂದ ಸಸಿಗಳ ಉತ್ಪಾದನೆ ಮಾಡಿ ಮಾರಾಟ ಅಂದ್ರೆ ಒಂದು ನಿಗದಿತ ದರದಲ್ಲಿ ನಿಮ್ಮ ಒಂದು ಕಾಫಿ ಬೋರ್ಡ್ ನ ಒಂದು ನಿಗದಿತ ದರದಲ್ಲಿ ಆಗ್ಲಿ ಅಥವಾ ಸರ್ಕಾರದ ಒಂದು ನಿಗದಿತ ದರದಲ್ಲಾಗ್ಲಿ ಕೊಡ್ತಕ್ಕಂತ ವ್ಯವಸ್ಥೆ ಏನಾದ್ರೂ ಮಾಡ್ತಾ ಇದ್ದೀರಾ ಸರ್? ಸರ್, ನಾವು ಅರೇಬಿಕದಲ್ಲಿ ನಾವು ಯಾವುದೇ ತರದ ಗಿಡಗಳನ್ನ ಸಪ್ಲೈ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಅರೇಬಿಕದಲ್ಲಿ ಸೀಡ್ಸ್ ನ ಸಪ್ಲೈ ಮಾಡ್ತಾ ಇದೀವಿ. ಸೀಡ್ಸ್ ನಮ್ಗೆ ಒಂದು ಕಿಲೋಗೆ 400 ಹಂಗೆ ನಾವು ಸೇಲ್ಸ್ ಮಾಡ್ತಾ ಇದೀವಿ. ಸೊ ಅದು ಅದೇ ಪ್ರೀ ಬುಕ್ಕಿಂಗ್ ಇರುತ್ತೆ, ಮುಂಚೆ ಬುಕ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಗೆ 1 kg ನಿಮ್ಗೆ ಅಂದಾಜು 1,500 ಗಿಡಗಳು ನಿಮ್ಗೆ ಸಿಗ್ತವೆ. ಸೊ ಅದಲ್ದೇನೆ ರೋಬಸ್ಟಾದಲ್ಲಿ ನಾವು ಸ್ವಲ್ಪ ಮಟ್ಟಿನ ಗಿಡಗಳನ್ನ ಪ್ರೊಡಕ್ಷನ್ ಮಾಡ್ತಾ ಇದೀವಿ. ಅದು ಕ್ಲೋನಲ್ ವೆರೈಟಿ, ಕ್ಲೋನಲ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಕ್ಲೋನಲ್ ಪ್ಲಾಂಟ್ಸ್ ಅಂತಂದ್ರೆ ನೀವು ಕಂಬ ಚಿಗರಿ ಇರುತ್ತೆ ಅಂದ್ರೆ ಅದು ವೆಜಿಟೇಟಿವ್ ಪಾರ್ಟ್, ಅದು ಅದರಿಂದ ನಾವು ಬೇರೆ ಬರೆಸಿಬಿಟ್ಟು ಅದಕ್ಕೆ ಒಂದು ಗಿಡ ಮಾಡಿ, ಅಂದ್ರೆ ನಿಮ್ಮ ತಾಯಿ ಗಿಡಗಳನ್ನ ಅದೇ ತರ ಬರುವ ಹಾಗೆ ನಾವು ಒಂದು ಅದೊಂದು ಟೆಕ್ನಾಲಜಿ, ಅದು ಅದ್ರ ಗಿಡಗಳನ್ನ ಜನರಿಗೆ ಪರಿಚಯ ಆಗ್ಲಿ ಅಂತ ಹೇಳಿ ಒಂದು ಲಿಮಿಟೆಡ್ ನಂಬರ್ ಅಲ್ಲಿ ಜನರಿಗೆ ಕೊಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. 9482574711. ಥ್ಯಾಂಕ್ ಯು. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 5726000 ಇನ್ನೊಮ್ಮೆ ಕೇಳಿ 9481572600. ಇದುವರೆಗೂ ಕಾಫಿ ಸಸ್ಯವರ್ಧನೆ ಮತ್ತು ಅನುವಂಶೀಯ ವಿಭಾಗದ ಕಾರ್ಯಚಟುವಟಿಕೆಗಳ ಕುರಿತು ಶ್ರೀ ಹರ್ಷ ಕೆಎಸ್ ಸಿಸಿಆರ್ಐ ಸಿಆರ್ಎಸ್ ಬಾಳೆಹೊನ್ನೂರು ಚಿಕ್ಕಮಗಳೂರು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹಾಗೂ ಇದರ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ತರೀಕೆರೆ ತಾಲೂಕು ಎಸ್ಜಿ ಗಂಗಾಧರಪ್ಪ ಮತ್ತು ತಂಡದವರಿಂದ ಭಜನೆ ಪದವನ್ನು ಕೇಳುವಿರಿ. ಜೈ ಗುರು ಮಂಗಳ ಮತ್ ಪಾರ್ವತಿ ಬದಿಯರ ನಮ ಪಾರ್ವತಿ ಬದಿಯರ